ಇದಾಗಿ ಗೊನೆಯಿಂದ ಕಾಯಿಗಳು ಉದುರ್ತಾ ಇದೆ. ಸೊ ಇದು ಎದಕ್ಕೆ ಉದುರ್ತಾ ಇದೆಯಪ್ಪ ಅಂತಂದ್ರೆ, ನಮ್ಗೆ ಮೋಡಕವಿದ್ದು ಮಣ್ಣ ಇದೆ, ಅದೇ ರೀತಿಯಾಗಿ ಮಣ್ಣಲ್ಲಿ ತೇವಾಂಶ ಹೆಚ್ಚಾಗಿದೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಗಿಡದ ಬೇರು ಏನಪ್ಪ ಅಂದ್ರೆ ಅಷ್ಟೊಂದು ಕ್ರಿಯಾಶೀಲವಾಗಿರೋದಿಲ್ಲ. ಸೊ ಅದನ್ನ ಮಣ್ಣಿಂದ ಏನಪ್ಪಾ ಅಂದ್ರೆ ಆಹಾರ ಮತ್ತು ನೀರನ್ನು ಹೀರ್ಕೊಳ್ಳೋದಿಲ್ಲ. ಸೊ ಇದರಿಂದ ಶಾರೀರಿಕ ಬದಲಾವಣೆ ಆಗಿ ಏನಪ್ಪಾ ಅಂದ್ರೆ ಗಿಡ ಏನ್ ಮಾಡುತ್ತೆ ಅಂದ್ರೆ ಗೊನೆಯಲ್ಲಿರ್ತಕ್ಕಂಥ ಕಾಳುಗಳನ್ನ ಉದುರಿಸ್ತಾ ಇದೆ. ಸೊ ಇದರ ನಾವು ನಿರ್ವಹಣೆಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಮೊದಲೇದಾಗಿ ನಾವು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಮಳೆ ಬಂದು ಏನಪ್ಪಾ ಅಂದ್ರೆ ನಮ್ಗೆ ಗಿಡದ ಮೇಲೆ ತೇವಾಂಶ ಹೆಚ್ಚಾಗಿದೆ. ಸೊ ಇದನ್ನ ನಾವು ತೇವಾಂಶವನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ಬೇಕು. ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಫಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಗಾಳಿಯನ್ನ ನಾವು ಸಿಂಪಡಣೆ ಮಾಡ್ಬೇಕು. ಅಂದ್ರೆ ನಾವೇನು ಕೆಮಿಕಲ್ ಸ್ಪ್ರೇ ಮಾಡ್ದಂಗೆ ಬರೀ ಒಂದು ಬ್ಲೋವರ್ಗಳನ್ನ ಹಚ್ಚಿ ಇದು ಮಾಡ್ತಕ್ಕಂಥದ್ದು, ಅಥವಾ ಕೈಯಿಂದ ಗಿಡವನ್ನ ನಾವು ಅಳ್ಳಾಡಿಸ್ಬೇಕು. ಇದರಿಂದ ಏನೋ ಎಲೆಯಲ್ಲಿ ಅಥವಾ ಗೊಂಚಲಲ್ಲಿ ಇರ್ತಕ್ಕಂಥ ನೀರೇನಾಗುತ್ತೆ, ಕೆಳಗಡೆ ಬೀಳುತ್ತದೆ. ಸೊ ಈ ರೀತಿ ನಾವು ಮಾಡಿ ಆನಂತರ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಕೂಡ ನಾವು ನೀರು ನಿಂತಿದ್ರೆ ಅದನ್ನ ತೆಗೆಯುವಂತ ಕೆಲಸ ಮಾಡಬೇಕಾಗತ್ತೆ. ಸೊ ಇದನ್ನು ಮಾಡಿ ನಾವೇನಪ್ಪಾ ಅಂದ್ರೆ ರಾಸಾಯನಿಕವನ್ನ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ 6BA ಅಂದ್ರೆ ಬ್ಯೂಟ್ರಿಕ್ ಆಸಿಡ್, ಈ ಒಂದು ರಾಸಾಯನಿಕವನ್ನ 10 PPM ಇದನ್ನ ನಾವೇನಪ್ಪಾ ಅಂದ್ರೆ ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ಸೊ ಇದೇನಪ್ಪಾ ಅಂದ್ರೆ ಕಾಯಿ ಉದುರುವಂತ ಸಮಸ್ಯೆಗೆ ನಾವು ಇದಕ್ಕೆ ಪರಿಹಾರ. ಅದೇ ರೀತಿಯಾಗಿ ಎರಡನೇದಾಗಿ ನಾ ಹೇಳಿದೆ, ಗೊಂಚಲಿನಲ್ಲಿ ಕಾಯಿಗಳು ಕೊಳೆ ರೋಗಕ್ಕೆ ತುತ್ತಾಗ್ತಾ ಇರೋದು. ಅಂದ್ರೆ ಈಗ ಚಾಟ್ನಿ ಆಗಿ ಏನಪ್ಪಾ ಅಂದ್ರೆ 30-35 ದಿನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಸೊ ಈ ಒಂದು ಸಂದರ್ಭ ಏನಾಗುತ್ತಪ್ಪ ಅಂದ್ರೆ ಹೂ ಹರಡುವಂತದ್ದು ಮತ್ತು ಕಾಯಿ ಕಟ್ಟುವಂತಹ ಸಂದರ್ಭ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರೂ ಹೂವಲ್ಲಿ ನೀರಿನ ಅಂಶ ಸೇರ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ಕಾಯಿ ಕೊಳೆಯೋಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಸಂಪೂರ್ಣವಾದ ಗೊಂಚಲಲ್ಲಿರ್ತಕ್ಕಂತಹ ಕಾಯಿಗಳು ಎಲ್ಲ ಏನಪ್ಪಾ ಅಂದ್ರೆ ಕೊಳೆತಿರ್ತಕ್ಕಂಥದ್ದು ಕೂಡ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರ ನಿರ್ವಹಣೆಗಾಗಿ ಕೂಡ ನಾವೇನಪ್ಪಾ ಅಂದ್ರೆ ಪ್ರಮುಖ ಕಾರಣಪ್ಪ ಅಂದ್ರೆ ತೇವಾಂಶನೇ. ಸೊ ಅದಕ್ಕೋಸ್ಕರ ನಾವು ಮಣ್ಣಲ್ಲಿರ್ತಕ್ಕಂಥ ಮತ್ತು ಗಿಡದಲ್ಲಿರ್ತಕ್ಕಂಥ ತೇವಾಂಶವನ್ನ ತೆಗಿಬೇಕಾಗುತ್ತೆ ನಾನೀಗಾಗಲೇ ಹೇಳಿದಾಗೆ. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಈ ಒಂದು ತೇವಾಂಶ ತೆಗೆದು 1 ತಾಸಿಗೆನಪ್ಪಾ ಅಂದ್ರೆ ನಾವು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ, ಶಿಲೀಂಧ್ರ ನಾಶಗಳನ್ನ ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವ್ಯಾವ ಶಿಲೀಂಧ್ರ ನಾಶಗಳನ್ನ ಸಿಂಪಡಣೆ ಮಾಡಬೇಕು ಅಂದ್ರೆ, ಒಂದು ನಾವು ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟುಬಿಕೋನೋಸೋಲ್, ಇದನ್ನೇನಪ್ಪಾ ಅಂದ್ರೆ 1 gram ಪ್ರತಿ ಲೀಟರ್ ನೀರಿಗೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫಾನ್ಕೋನೋಸೋಲ್ ಈ ಒಂದು ಕಾಂಬಿ ಪ್ರಾಡಕ್ಟ್ ಅಂದ್ರೆ ಮಿಶ್ರ ಇರ್ತಕ್ಕಂಥ ಶಿಲೀಂಧ್ರ ನಾಶಕ, ಇದನ್ನು ಕೂಡ ನಾವು 1 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಫ್ಲೂ ಪೈರಾನ್ ಪ್ಲಸ್ ಟುಬಿಕೋನೋಸೋಲ್ ಇದನ್ನ 1/2 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಟ್ರೈಫ್ಲಾಗ್ನಿಸ್ಟ್ರೋಬಿನ್ ಪ್ಲಸ್ ಟುಬಿಕೋನೋಸೋಲ್ ಇದನ್ನು ಕೂಡ 1/2 ml ಪ್ರತಿ ಲೀಟರ್ ನೀರಿಗೆ. ಈ ನಾನೇನು ಮಿಶ್ರ ಅಂದ್ರೆ ಕಾಂಬಿ ಪ್ರಾಡಕ್ಟ್ ಶಿಲೀಂಧ್ರ ನಾಶಕ ಹೇಳಿದೆ, ಇದನ್ನು ಯಾವ್ದಾದ್ರು ಒಂದನ್ನ ಸಿಂಪಡಣೆ ಮಾಡಬೇಕು. ಇದ್ರ ನಂತರದಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ಪರ್ಶ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ. ಸೊ ಏನಪ್ಪಾ ಅಂದ್ರೆ ಕ್ಲೋರೋಥಲನಿಲ್ ಇದನ್ನ 2 gram, ಅಥವಾ ಕ್ಯಾಪ್ಟಾನ್ ಅಂತ ಹೇಳ್ತೀವಿ, ಸೊ ಇದನ್ನ 2 gram, ಅಥವಾ ಪ್ರೊಪಿನೇಬ್ ಇದನ್ನು ಕೂಡ 2 gram ಇಮಿಡಿಯೇಟ್ ಆಗಿ, ಒಂದು ಕಾಂಬಿ ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು ಸ್ಪರ್ಶ ಶಿಲೀಂಧ್ರ ನಾಶಕ ಈ ರೀತಿಯಾಗಿ ತಗೊಳ್ಬೇಕು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಪ್ಪ ಅಂದ್ರೆ, ಈ ಒಂದು ಮಳೆ ಇರುವುದರಿಂದಾಗಿ ಸಿಂಪಡಣೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ಟಿಕ್ಕರ್ ಅಂಟನ್ನ ಬೆರೆಸಿ ಏನಪ್ಪಾ ಅಂದ್ರೆ ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಡೌನಿ ರೋಗ ಬಹಳ ಬರುವಂತ ಚಾನ್ಸ್ ಇದೆ, ಆಲ್ರೆಡಿ ಕೆಲವೊಂದು ತೋಟದಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಡೌನಿ ರೋಗ ಬರುವ ಮುಂಚಿತವಾಗಿ ಏನಪ್ಪಾ ಅಂದ್ರೆ ತಾವೇನ್ ಮಾಡಬಹುದು ಅಂದ್ರೆ, ಔಷಧಿಗಳನ್ನ ಮೊದಲೇದಾಗಿ ತೇವಾಂಶವನ್ನೇ ಕಡಿಮೆ ಮಾಡಬೇಕಾಗುತ್ತೆ. ಅದಕ್ಕೆ ಈ ರೋಗ ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ತೇವಾಂಶನೇ. ಸೊ ತೇವಾಂಶ ಕಡಿಮೆ ಮಾಡುವಂತದ್ದು, ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಶಿಲೀಂಧ್ರ ನಾಶಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಈ ಒಂದು ಡೌನಿ ರೋಗಕ್ಕೆ ಯಾವ್ದಾವ್ದು ಶಿಲೀಂಧ್ರ ನಾಶಕ ಈ ಸ್ಟೇಜ್ ಅಲ್ಲಿ ನಾವು ಸಿಂಪಡಣೆ ಮಾಡಬಹುದು ಅಂತಂದ್ರೆ, ಒಂದು ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಮ್ಯಾಂಕೋಸಿಬ್ ಇದನ್ನ ಏನಪ್ಪಾ ಅಂದ್ರೆ 1/2 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಫಾಸ್ಫೋರಿಕ್ ಆಸಿಡ್ 96% ಇದನ್ನ 2 gram, ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಮ್ಯಾಂಕೋಜಿಬ್ ಇದನ್ನು 2 gram, ಇವೆರಡನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗತ್ತೆ. ಸೊ ಇದಲ್ಲದೆ ಏನಪ್ಪಾ ಅಂದ್ರೆ ಅಮೆಟೋಕ್ರೆಡಿನ್ ಪ್ಲಸ್ ಡೈಮಿಥೋಮಾರ್ಫ್ ಇದನ್ನೇನಪ್ಪಾ ಅಂದ್ರೆ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ಪರ್ಶ ಶಿಲೀಂಧ್ರ ನಾಶಗಳ ಪ್ರೊಪಿನೇಬ್ ಇದನ್ನ 3 gram, ಅಥವಾ ಮ್ಯಾಂಕೋಜಿಬ್ ಇದನ್ನ 2 gram ಬೆರೆಸಿ ಸಿಂಪಡಣೆ ಮಾಡಿ ನಾವೇನಪ್ಪಾ ಅಂದ್ರೆ ಡೌನಿ ರೋಗವನ್ನು ಹತೋಟಿ ಮಾಡಬಹುದು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಈಗ ಸ್ವಲ್ಪ ಕ್ಲೈಮೇಟ್ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸೊ ಈ ಕ್ಲೈಮೇಟ್ ಏನಾದ್ರೂ ಕ್ಲಿಯರ್ ಆಯ್ತಂದ್ರೆ, ಸೊ ಇಮಿಡಿಯೇಟ್ ಆಗಿ ಏನಪ್ಪಾ ಒಂದು ಲಘು ಪೋಷಕಾಂಶದ ಸಿಂಪಡಣೆ ನಿರ್ವಹಣೆಯನ್ನ ತೆಗೆದುಕೊಳ್ಬೇಕು. ಯಾಕಪ್ಪ ಅಂದ್ರೆ ಈಗ ಒಂದು ವಾರ ಮಳೆಯಾಗಿದ್ರಿಂದಾಗಿ ಗಿಡದಲ್ಲಿ ಏನಪ್ಪಾ ಅಂದ್ರೆ ಕೆಲಸ ಅಂದ್ರೆ ಕ್ರಿಯಾಶೀಲತೆ ಏನಪ್ಪಾ ಅಂದ್ರೆ ಕಡಿಮೆ ಆಗಿದೆ. ಈಗ ನಾವು ಲಘು ಪೋಷಕಾಂಶವನ್ನು ಒಂದು ಸಿಂಪಡಣೆ ಕೊಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಗಿಡ ಏನಾಗುತ್ತೆ ಚೇತರಿಕೆ ಆಗಿ ತನ್ನ ಒಂದು ಕೆಲಸ ಮುಂದುವರೆಸ್ತದೆ. ಸೊ ಇದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಏನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ. ಈಗ ರಾಠೋಡ್ ಅವರೇ ನೋಡ್ರಿ, ನಮ್ಮ ರೈತರಿಗೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ದುಂಡಾಣು ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದರ ಲಕ್ಷಣಗಳನ್ನು ನಮ್ಮ ರೈತರು ಮೊದಲು ನೋಡ್ಕೊಳ್ಬೇಕು, ಅದರ ನಂತರ ನಿರ್ವಹಣೆ ಮಾಡಬೇಕು. ಸರ್, ಈಗ ಏನಾಗ್ತಾ ಇದೆಯಪ್ಪ ಅಂತಂದರೆ ನಾನು ನೋಡಿದಾಗೆ ಈ ಒಂದು ದುಂಡಾಣು ಎಲೆ ಚುಕ್ಕೆ ರೋಗ ಇದೊಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ನಮ್ಮ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಮಳೆ ಬರ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಳೆದ 2-3 ವರ್ಷದಿಂದ ಈ ರೋಗದ ಬಾಧೆಯನ್ನು ನಾವು ಕಾಣ್ತಾ ಇದ್ದೀವಿ. ಈಗೇನು ಮಳೆ ಬರುವಂತಹ ಒಂದು ಸನ್ನಿವೇಶ ಐತಲ್ಲ, ಈಗೇನಾದ್ರೂ ತೊಂದರೆ ಕೊಡ್ತದದು? ಸೊ ಈಗೂ ಕೊಡುವಂತ ಚಾನ್ಸ್ ಇದೆ ಸರ್, ಈಗೂ ಮಳೆ ಏನಾದ್ರೂ ಕಂಟಿನ್ಯೂಸ್ ಆಯ್ತಂದ್ರೆ ಅದು ಬರುವಂತ ಚಾನ್ಸ್ ಇದೆ ಸರ್. ಬಟ್ ಸದ್ಯಕ್ಕೆ ಅಂದ್ರೆ ನಾವು ದುಂಡಾಣು ಎಲೆ ಚುಕ್ಕೆ ನೋಡಿಲ್ಲ, ಅದ್ರ ಬದಲಾಗಿ ಏನಪ್ಪ ಅಂದ್ರೆ ನಾವು ಈ ಒಂದು ಡೌನಿ ರೋಗ ಸ್ವಲ್ಪ ಬರುವಂತದ್ದಿದೆ. ಒಂದು ಮೇಜರ್ ಆಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಮ್ಗೆ ಕಾಳು ಉದುರ್ತಕ್ಕಂಥದ್ದು ಮತ್ತು ಕಾಳುಗಳು ರೋಗಕ್ಕೆ ತುಕ್ಕಾಗ್ತಕ್ಕಂಥದ್ದು ನೋಡಿ. ಸೊ ಈ ಒಂದು ದುಂಡಾಣು ಎಲೆ ಚುಕ್ಕೆ ರೋಗದ ಲಕ್ಷಣ ಯಾವ ರೀತಿ ಅಂದ್ರೆ ಬಹಳಷ್ಟು ಜನ ರೈತರು ಏನಪ್ಪಾ ಅಂದ್ರೆ ಈ ಒಂದು ಚಿಬ್ಬು ರೋಗ ಮತ್ತು ದುಂಡಾಣು ಎಲೆ ಚುಕ್ಕೆ ರೋಗಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಈ ರೋಗ ನಾನು ಫಸ್ಟ್ ಏನಪ್ಪಾ ಅಂದ್ರೆ ಈ ದುಂಡಾಣು ಎಲೆ ಚುಕ್ಕೆ ರೋಗದ ಲಕ್ಷಣ ಏನಪ್ಪಾ ಅಂದ್ರೆ ಈ ಒಂದು ಎಲೆ ಇದೆ ಅಂತಂದ್ರೆ ಎಲೆ ಅಂತಂದ್ರೆ ನಮ್ಮ ಕೈ ಬರಳಿನ ಆಕಾರದ ಕೈ ಇದರಲ್ಲಿ ಇರ್ತದೆ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಎಲೆಯಲ್ಲಿ ಎಲೆ ನರಗಳು ಅಂತ ಹೇಳಿ ಇರ್ತವೆ ಸರ್. ಈ ಒಂದು ಎಲೆಯ ನರಗಳ ಹತ್ತಿರದಿಂದನೇ ಏನಪ್ಪಾ ಅಂದ್ರೆ ಕಪ್ಪನೇ ಚುಕ್ಕೆಗಳು ಬಂದು ಕಂಪ್ಲೀಟ್ ನರದ ಏನಾಗುತ್ತೆ ಫಸ್ಟ್ ಕಪ್ಪಗಾಗ್ತಾ ಹೋಗ್ತದೆ ಸರ್. ಮೊದಲು ನರ ಕಪ್ಪಾಗುತ್ತೆ, ಫಸ್ಟ್ ನರದ ಪಕ್ಕದಿಂದನೇ ಎಲ್ಲ ಕಪ್ಪಾಗ್ತಾ ಹೋಗ್ತದೆ. ಅದನ್ನ ಹಾಗೆ ಸ್ಪ್ರೆಡ್ ಆಗ್ತದೆ, ಸಂಪೂರ್ಣ ಎಲೆ ಏನಪ್ಪಾ ಅಂದ್ರೆ ಒಣಗ್ತದೆ ಸರ್, ಅಲ್ಲೇ ಒಣಗಿ ಉದುರ್ತಕ್ಕಂತ ಚಾನ್ಸ್ ಇರ್ತದೆ. ಸೊ ಈ ರೀತಿ ಬರ್ತದೆ. ಆಮೇಲೆ ಚಿಬ್ಬು ರೋಗದ ಲಕ್ಷಣ ನಾನು ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಎಲೆಯ ಮೇಲೆ ಅಂದ್ರೆ ಅಲ್ಲಲ್ಲಲ್ಲಿ ಚುಕ್ಕೆಗಳು ಕಂಡು ಬರ್ತದೆ, ಅಂದ್ರೆ ನರದ ಹತ್ರನ ಚುಕ್ಕೆಗಳು ಕಂಡು ಬರೋದಲ್ಲ. ಸೊ ಇದು ನಾವು ಮೇಜರ್ ಡಿಫರೆನ್ಸ್ ಆಗಿ ಇದು ಮಾಡ್ಕೋಬಹುದು. ಆನಂತರ ಈ ಚಿಬ್ಬು ರೋಗ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಹಸಿರಾಗಿರ್ತಕ್ಕಂಥ ಕಾಂಡದ ಮೇಲೆ ಕಂಡು ಬರ್ತದೆ. ಸೊ ಕಾಂಡ ಸಂಪೂರ್ಣವಾಗಿ ಕಪ್ಪಾಗಿ ಅದು ಕೂಡ ಏನಪ್ಪಾ ಅಂದ್ರೆ ಮೇಲಿಂದನೇ ಒಣಗ್ತಾ ಬರುವಂತ ಲಕ್ಷಣ ಇರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾಕೆ ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರೆ ಈ ಚಿಬ್ಬು ರೋಗಕ್ಕೆ ಬೇರೆ ರಾಸಾಯನಿಕಗಳಿದ್ದಾವೆ, ಅದೇ ರೀತಿ ದುಂಡಾಣು ಅಂಗಮಾರಿ ರೋಗಕ್ಕೆ ಬೇರೆ ರಾಸಾಯನಿಕಗಳು ಇದ್ದಾವೆ. ಸೊ ರೈತರು ಕನ್ಫ್ಯೂಸ್ ಆಗಿ ಅದೇ ರಾಸಾಯನಿಕವನ್ನು ಇಲ್ಲಿ ಸಿಂಪಡಣೆ ಮಾಡೋದ್ರಿಂದ ಸೊ ರೋಗ ಆಗಾಗ ಹತೋಟಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ತಾವೇನಪ್ಪಾ ಅಂದ್ರೆ ಈ ರೋಗವನ್ನು ತಾವು ಸರಿಯಾಗಿ ಗುರುತಿಸಿ ಏನಪ್ಪಾ ಅಂದ್ರೆ ಈ ರೋಗಕ್ಕೆ ಏನಪ್ಪಾ ಫಾರ್ ಎಕ್ಸಾಂಪಲ್ ದುಂಡಾಣು ಚುಕ್ಕೆ ರೋಗ ಅಂತ ಹೇಳಿ ಈ ರೋಗಕ್ಕೆ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ತಾವು ಈ ಒಂದು ಕಾಸುಗೋಮೈಸಿನ್ ಪ್ಲಸ್ ಕಾಪರ್ ಆಕ್ಸಿಕ್ಲೋರೈಡ್ ಇದನ್ನೇನಪ್ಪಾ ಅಂದ್ರೆ 7.5 ಗ್ರಾಂ 10 ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ ಸಿಂಪಡಣೆಯನ್ನ ಮಾಡಬಹುದು. ಅದ್ರ ಜೊತೆಯಲ್ಲಿ ಅಂದ್ರೆ ಸ್ಟ್ರಿಪ್ಟೋಸೈಕ್ಲಿನ್ ಇದನ್ನ 1/2 ಗ್ರಾಂ, ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ COC ಕಾಪರ್ ಆಕ್ಸಿಕ್ಲೋರೈಡ್ ಇದೊಂದು 2-2.5 ಗ್ರಾಂ ಹಾಕಿ ಸಿಂಪಡಿಸಬಹುದು. ಅಥವಾ ನಾವೇನಪ್ಪಾ ಅಂದ್ರೆ ಬೋರ್ಡೋ ದ್ರಾವಣ ಏನಪ್ಪಾ ಅಂದ್ರೆ ಬಹಳ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದನ್ನೇನಪ್ಪಾ ಅಂದ್ರೆ 1% ಬೋರ್ಡೋ ದ್ರಾವಣವನ್ನು ನಾವು ತಯಾರಿಸಿ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಸಿಂಪಡಣೆ ಮಾಡಿದ್ರೆ ಅದ್ರ ಕೂಡ ಈ ರೋಗ ಏನಪ್ಪಾ ಅಂದ್ರೆ ಕಂಟ್ರೋಲ್ಗೆ ಬರ್ತದೆ. ಈಗ ಸಾಕಷ್ಟು ರಾಸಾಯನಿಕಗಳನ್ನ ನಾವು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆ ಒಳಗೆ ರೋಗ ನಿರ್ವಹಣೆ ಮಾಡೋದಕ್ಕೆ. ಈಗ ಜೈವಿಕವಾಗಿ ನಿರ್ವಹಣೆ ಮಾಡೋದಕ್ಕೆ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆಗಳದಾವ? ರೋಗ ಬಂದ ನಂತರದಲ್ಲಿ ನಾವೇನಪ್ಪ ಅಂದ್ರೆ ಜೈವಿಕಗಳನ್ನು ಉಪಯೋಗಿಸಿದರೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ ಇದೆ ಸರ್. ಅದರ ಬದಲಾಗಿ ನಾವು ರೋಗ ಬರುವ ಮುಂಚಿತವಾಗಿ ಆವಾಗವಾಗ ನಾವೇನಪ್ಪ ಅಂದ್ರೆ ಜೈವಿಕ ನಾಶಗಳನ್ನ ಬಳಸ್ತಾ ಇದ್ರೆ ಉಪಯೋಗಕ್ಕೆ ಬರ್ತದೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಈಗ ದ್ರಾಕ್ಷಿಯಲ್ಲಿ ನಾವು ಜೈವಿಕ ರೋಗ ನಾಶಗಳಂದ್ರೆ ಟ್ರೈಕೋಡ್ರಮಾ ಅನ್ನ ಉಪಯೋಗಿಸಬಹುದು, ಅದೇ ರೀತಿ ಬ್ಯಾಸಿಲಸ್ ಅನ್ನ ಉಪಯೋಗಿಸಬಹುದು. ಈ ಟ್ರೈಕೋಡ್ರಮಾವನ್ನ ನಾವು ಏನಪ್ಪಾ ಅಂದ್ರೆ ಮೊದಲಿಗೆ ಏನಪ್ಪಾ ಅಂದ್ರೆ ನಾವು ಈ ಒಂದು ಏಪ್ರಿಲ್ ಚಾಟ್ನಿ ಮತ್ತು ಅಕ್ಟೋಬರ್ ಚಾಟ್ನಿ ಆದ ನಂತರದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ತಿಪ್ಪಿ ಗೊಬ್ಬರದಲ್ಲಿ ಏನಪ್ಪಾ ಅಂದ್ರೆ ಎಕರೆಗೆ ಅಂದ್ರೆ 1 ಕೆಜಿ ಟ್ರೈಕೋಡ್ರಮಾ ಅಥವಾ ಬ್ಯಾಸಿಲಸ್ ಅನ್ನ 1 ಕೆಜಿಯನ್ನು 1 ಎಕರೆ ಆಗುವಷ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಫಸ್ಟ್ ತಿಪ್ಪಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ನಾವೇನಪ್ಪಾ ಅಂದ್ರೆ ಹೊಲಕ್ಕೆ ಹಾಕ್ಬೇಕು ಸರ್. ಸೊ ಇದರಿಂದ ಏನಾಗುತ್ತೆ ನಮ್ಮ ಮಣ್ಣಲ್ಲಿ ಆ ಜೀವಾಣುವಿನ ಅಂಶ ಹೆಚ್ಚಾಗುತ್ತೆ. ಅದೇ ರೀತಿ ಏನಪ್ಪ ಅಂದ್ರೆ ನಾವು ತಿಂಗಳಿಗೆ ಒಂದ್ಸಲ ಆದ್ರೆ ಏನಪ್ಪ ಅಂದ್ರೆ ಡ್ರಿಪ್ಗಳ ಮೂಲಕ ಹೇಗಿದ್ರು ಡ್ರಿಪ್ ಮೂಲಕ ನಾವು ಅನೇಕ ರಾಸಾಯನಿಕಗಳನ್ನ ದ್ರಾಕ್ಷಿ ಗಿಡಕ್ಕೆ ಕೊಡ್ತಾ ಇರ್ತೀವಿ. ಸೊ ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಟೈಮ್ ಯಾವುದೇ ರಾಸಾಯನಿಕ ಮಿಶ್ರಣ ಮಾಡದೆ ಡ್ರಿಪ್ಪಿನ ಮೂಲಕ ಏನಪ್ಪಾ ಅಂದ್ರೆ ಈ ಒಂದು ಬ್ಯಾಸಿಲಸ್ ಆಗಲಿ ಅಥವಾ ಟ್ರೈಕೋಡ್ರಮವನ್ನ ನಾವು

ಉಳಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಇನ್ನೂ ಅನೇಕ ವಿಧಾನಗಳ ಬಗ್ಗೆ ಕೂಡ ತಾವು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ಇದುವರೆಗೆ ಮಳೆಯ ಸನ್ನಿವೇಶದಲ್ಲಿ ದ್ರಾಕ್ಷಿ ಬೇಸಾಯ ಕಾಳಜಿ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞ ಡಾಕ್ಟರ್ ರಮೇಶ್ ರಾಠೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SS ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಬವಲೇಶ್ವರ ತಾಲೂಕು ಕಾಖಂಡಕಿ ಗ್ರಾಮದ ರಮೇಶ್ ಚಿನ್ನಪ್ಪ ಪೂಜಾರಿ ಹಾಗೂ ಸಂಗಡಿಯರಿಂದ ಸಂಬಳ ವಾದನ. ಮೊದಲಿಗೆ 8 ಮಾತ್ರ ಆದಿತಾಳ. 8 ಮಾತ್ರ ಆದಿತಾಳ, ತಿಸ್ರ ಜಾತಿ, ರಾಗ್ ಐರ್ಭೈರವಿ. Thank you. ಹತ್ತು ಮಾತ್ರ ಸುರ್ಪಕ್ತಾಳ್ ತಿಸ್ರ ಜಾತಿ ರಾಗ ಭೂಪರಾಗ.